ನಮಸ್ಕಾರ ರೈತ ಬಂಧುವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸುಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬನ್ನಿಗೋಳ ಗ್ರಾಮದ ರೈತರು ಪಾಂಡಪ್ಪ ಅಂತೇಳಿ ನಮ್ಮೊಟ್ಟಿಗಿದ್ದಾರೆ. ನಮಸ್ಕಾರ ಪಾಂಡಪ್ಪರೇ. ನಮಸ್ಕಾರ ರೀ ಪಾಂಡಪ್ಪರೇ. ನಿಮಗೆ ವಯಸ್ಸು ಎಷ್ಟಿದೆ? 63 ಅದಾವ ರೀ. 63 ವರ್ಷ ವಯಸ್ಸು. ನೋಡ್ರಿ, ಮೂಲತಃ ಎಲ್ಲಿಯವ್ರು ನೀವು? ಮೂಲತಃ ಅಂದ್ರೆ ಗಡ ಅಂತಾರ ಸರ್ ಅಲ್ಲಿ. ಹ್ಞೂ, ಅಲ್ಲಿ ಯಾರು ಬಂದು ಇಲ್ಲಿ ವಾಸ ಮಾಡ್ಯಾರ ರೀ. ಅವಾಗ ಹಳೆ ಊರಿಗಿಂತ ಮುಂಚೆಗೆ ಅಲ್ಲಿ ಅದಾರ ರೀ ಅವರು. ಆಮೇಲೆ ಇಲ್ಲಿ ಹಳೆ ಊರಾಗಂತ ಇಲ್ಲಿ ಬಂದಾರ ರೀ ಅವ್ರು. ಅಲ್ಲಿಂದ ಮತ್ತೆ ಇಲ್ಲಿಗೆ ಹೊಸೂರ್ ಅಂತಂದು ಇಲ್ಲಿಗೆ ಬನ್ನಿಗಳು ಅಂತ ಮಾಡ್ಯಾರ ರೀ. ಗಡದಿಂದ ಬಂದ್ರಿ ನೀವು? ಹ್ಞೂ, ಗಡದಿಂದ ಬಂದಿರಿ. ಯಾರ ಕಾಲಕ್ಕೆ? ನಮ್ಮ ಅಜ್ಜಾರ ಕಾಲಕ್ಕೆ, ನಮ್ಮ ಅಪ್ಪಾರ ತಂದೆಯರ ಕಾಲದಾಗ ನೋಡ್ರಿ. ಅಲ್ಲಿ ಅವಾಗ ಬಂದಾರಂತ್ರಿ. ಏನು ನಿಮ್ಮ ವಂಶ ವೃತ್ತಿ, ಕೆಲಸ ಏನ್ ಮಾಡ್ತಿದ್ರು ನಿಮ್ಮ ತಂದೆಯವರು ಅಜ್ಜಿಯವರು? ಅವರು ಯಾವಾಗಲೂ ಇದ ಕೂಲಿ ಕೆಲಸನ ಮಾಡ್ಕೊಂತಾನ ಬಂದಾರ್ರಿ ಅವ್ರು. ಬರೇ ಹೊಲಗಳು ಮಾಡ್ಕೊಂತ ಎಲ್ಲ ವ್ಯವಸಾಯ ಮಾಡ್ಕೊಂತ ಏನ ಮಾಡ್ಕೊಂತ ಬಂದಾರ ನೋಡ್ರಿ ಅವ್ರು. ವ್ಯವಸಾಯ ಮಾಡ್ತಾ ಇದ್ರಿ? ಹ್ಞೂ. ಈಗಲೂ ನೀವು ವ್ಯವಸಾಯ ಮಾಡ್ತಿದ್ರಿ? ಹ್ಞೂ, ಈಗಲೇ ವ್ಯವಸಾಯ ಮಾಡ್ತಾ ಇದ್ದೀವಿ. ನಿಮ್ಮ ಜೀವನಕ್ಕೆ ವ್ಯವಸಾಯನೇ ಆಧಾರ? ಹ್ಞೂ, ನಮ್ಮ ಜೀವನಕ್ಕೆ ಅದಾರೆ. ನಮಗೆ ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? 9 ಎಕರೆ ಐತೆ ರೀ. 9 ಎಕರೆ ಭೂಮಿ ಇದೆ. ಹ್ಞೂ, ಎಲ್ಲ ನೀರಾವರಿನ? ಏ ಇಲ್ರಿ, ನಮಗೆಲ್ಲ ಬೆದ್ಲು ಭೂಮಿ. ಮತ್ತೆ ಈ ಹೊಳೆ ಸಾಲಿನ ಹತ್ತಿರ ಇದ್ರಿ? ಹೊಳೆ ಸಾಲಿನ ಹತ್ತಿರ ಇದ್ರೆ ಅತ್ತಾಗ ಹಾಕವ್ರಿ, ನಮಗೆ ದೂರ ಹಾಕವ್ರಿ. ಒಳಗೆ ನಮಗೆ ಅಂತರ ದೂರ ಹಾಕತ್ರಿ. ಅಲ್ಲಿ ಸ್ವಲ್ಪ ನೀರಿಂದು ಕಡಿಮೆ ಐತ್ರಿ ಅಲ್ಲಿ, ಅದಕ್ಕಾಗಲಿ ನಮ್ಮ ಸ್ವಲ್ಪ ಹೊರಭೂಮಿ ಆಗಿಬಿಡ್ತಾವ್ರಿ ಅವು. ಅಷ್ಟು ಮಳೆ ಆಶ್ರಿತ ಭೂಮಿನೇ? ಹ್ಞೂ ರೀ, ಎಲ್ಲ ಮಳೆ ಆಶ್ರಿತ. ಏನೇನು ಬೆಳಿತೀರಿ ನೀವು? ನಾವು ಸಜ್ಜಿ ಬೆಳಿತೀವಿ, ನವಣಿ ಬೆಳಿತೀವಿ, ತೊಗರಿ ಬೆಳಿತೀವಿ, ಹೆಸರು ಮಡಿಕೆ ಇಂಥವೆಲ್ಲ ಮಾಡ್ಕೊಂತ ಹೋಗ್ತೀವಿ ರೀ ನಾವು. ಸೊ ಇವೆಲ್ಲವೂ ಸಹಿತ ವಾಣಿಜ್ಯ ಬೆಳೆಗಳಲ್ಲ, ದುಡ್ಡಿನ ಬೆಳೆಗಳಲ್ಲ? ಅಲ್ಲ ಅಲ್ರಿ, ನಮ್ಮ ಮನೆಗೆ. ನಮ್ಮ ಮನೆಗೆ ರೀ, ಹೋಗಿ ಮಾರಬೇಕು, ಅದ್ರಲ್ಲಿಂದ ದುಡ್ಡು ತರಬೇಕು ಅನ್ನೋದೇನು ಇಲ್ರಿ ಅವು. ಯಾಕಂದ್ರೆ ಅವು ನಮಗೆ ಒಟ್ಟಿಗೆ ಉಣ್ಣಕ್ಕ ಆಗ್ಲಿನ ಅವಾಗ ಯಜಮಾನ್ರ ಹಂಗ ಆ ತರ ಮಾಡ್ಕೊಂತ ಬಂದಾರ, ಅದಾ ತರನ ನಾವು ಈಗ ಆದ್ರೂ ಮಾಡಕತ್ತೀವಿ ನೋಡ್ರಿ ನಾವು. ಅಂದ್ರೆ ನೀವು ಇವತ್ತಿಗೂ ಪಾರಂಪರಿಕ ಬೆಳೆಗಳನ್ನೇ ಬೆಳಿತೀರಿ? ಹ್ಞೂ, ಒಟ್ಟಿಗೆ ಏನ್ ಬೇಕು ಮನೆಗಳಿಗೆ ಏನೇನ್ ಬೇಕು? ಹ್ಞೂ, ಅಷ್ಟೇ. ಅಷ್ಟೇನ್ ಬೆಳಿತೀರಿ? ದುಡ್ಡಿನ ಬೆಳೆ? ದುಡ್ಡಿನ ಬೆಳೆ ಆರ್ಥಿಕವಾಗಿ ಬೆಳೆ ಏನೇನ್ ಬೆಳಿತೀರಿ? ದುಡ್ಡಿನ ಬೆಳೆ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಹಾಕ್ತಿರ್ತಾರ, ಶೇಂಗಾ ಹಾಕ್ತಿರ್ತಾರ, ಮೆಕ್ಕೆಜೋಳ ಹಾಕ್ತಾರ, ಇವನ್ನೆಲ್ಲ ಮಾಡ್ತಾರ್ರಿ. ಹೊಲಗಳು ಇಲ್ಲದಕ್ಕ ಮತ್ತೆ ಅವರೆಲ್ಲ ಹಾಕಿ ಎಲ್ಲ ಬೆಳಿತಾರ. ನಾವು ಯಾರ್ದಾರ ಒಂದು ಭೂಮಿ ಮಾಡ್ಬೇಕನ್ನ ಆಸೆ ಇರ್ತೈತಿ ನಮಗೆ, ಅವರು ಭೂಮಿ ಕೊಡ್ತಾ ಇಲ್ಲ. ನಾವು ಯಾವುದೋ ಒಂದು ನಿಮ್ಮಂತ ಇರದ್ರಾಗ ಒಂದು 2 ಎಕರೆ ಅದ್ರಾಗ ಮಾಡ್ಬೇಕು ಅನ್ನೋ ಆಸೆ ಇರ್ತೈತ್ರಿ. ಅದ್ರಾಗ ಮಾಡಿದ್ರು ಕೂಡ ಅವರು ನಮಗೆ ನಿಮಗೆ ಸವನಗ ಎಲ್ಲದ ಆಳಿಂದು ಒಳಿಂದು ತೆಗಿಯೋದಪ್ಪ, ಬಂದ್ರ ತಗನದು, ಬರ್ಲಿದ್ರ ಬಿಡೋದ. ಈಗ 2 ವರ್ಷ ಏನಿಲ್ರಿ ಈಗ ನಿಮ್ಮ ಭಾಗದಲ್ಲಿ? ಇದು ಹಿಪ್ಪನೇರಳೆ ಅಥವಾ ರೇಷ್ಮೆ ಜಾಸ್ತಿ ಇದೆ? ಈಗ ಜಾಸ್ತಿ ಐತ್ರಿ. ಮಾಡ್ತಿದ್ರಾ? ನಾವು ಅವಾಗ ಮಾಡಿದ್ವಿ ನಮ್ಮ ನಮ್ಮ ಮಾವಾರದ್ರಾಗ. ಈಗ ಅಲ್ಲಿ ನೀರಿಂದು ಸ್ವಲ್ಪ ಕಡಿಮೆ ಆಗ್ಬಿಡ್ತೀರಿ, ಬಿಟ್ಬಿಟ್ವಿ ಅಲ್ಲಿ. ಹೌದಾ? ಹ್ಞೂ. ಎಲ್ಲಿ? ಇಲ್ಲಿ ಕೃಷ್ಣಾಪುರ ಏರಿಯಾ ಅಂತ, ಅಲ್ಲಿ ಬಸರಕೋಟೆ ಏರಿಯಾ ಆಕತ್ರಿ ಅದು. ಅಲ್ಲಿ ಅದಾವ್ರಿ ನಮ್ಮ ಭೂಮಿ ಎಲ್ಲವು. ಅಲ್ಲಿ ಮಾಡಿದೀವಿ ರೀ, ರೇಷ್ಮೆ ಮಾಡಿದ್ವಿ, ಟಮಾಟಿ ಮಾಡಿದ್ವಿ, ಎಲ್ಲ ತರನೂ ಮಾಡಿದ್ವಿ ರೀ. ಅವಾಗ ಎಲ್ಲ ಬೆಳೆದಿವಿ ರೀ, ಕಬ್ಬು ಬೆಳೆದಿವಿ, ಎಲ್ಲ ಮಾಡಿದ್ವಿ. ಈಗ ಸ್ವಲ್ಪ ನೀರಿಂದ ಅಭಾವ ಆಗಿಬಿಡ್ತಿ, ಬ್ಯಾಡ ಅಂತಂದು ಬಿಟ್ಬಿಟ್ವಿ ರೀ. ಈಗ ಮಳೆಗಾಲ ಆಟಕಾಟ ಮಳೆಗಾಲ ಆಗ್ಬಿಟ್ರಿ, ನೀರು ಬೋರಿನ ನೀರು ಕಡಿಮೆ ಆಗಿಬಿಟ್ವು ಅವಾಗ ನಮಗೆ ಬ್ಯಾಸಿಯಾಗ. ಸುಗ್ಗಿಯಾಗಷ್ಟೇ ನೀರು ಇರ್ತೈತಿ, ಹಂಗಾಗಿ ನಮಗೆ ಸ್ವಲ್ಪ ಇದಾಗ್ಬಿಡತ್ತೆ ನೋಡ್ರಿ. ಈಗ ನಿಮ್ಮ ಮನೇಲಿ ಕೃಷಿ ಮಾಡೋರು ಯಾರ್ಯಾರು? ನಾನು ಮಾಡ್ತೀನಿ ರೀ, ನಮ್ಮ ತಮ್ಮನವರು ಮಾಡ್ತಾರ. ಕುಡಿದಿರಿ? ಇಲ್ರಿ, ಬೇರೆ ಬೇರೆ ಎಲ್ಲರೂ. ನಿಮ್ಮ ಮನೇದು ಹೇಳಿ. ನಮ್ಮ ಮನೇದು ಅಂದ್ರೆ ನಾನು ನಮ್ಮ ಮಕ್ಕಳು. ಎಷ್ಟು ಜನ ಮಕ್ಕಳಿದ್ದಾರೆ? 3 ಅದಾರ ರೀ. ಏನೇನು ಮಾಡ್ತಾರೆ ಅವರು? ಅವರು ಒಬ್ಬತ ಅಲ್ಲಿ ಮೇಸ್ತ್ರಿ ಕೆಲಸ ಮಾಡ್ತಾನೆ ರೀ. ಆತ ಎಲ್ಲಿ? ಮಾನವಿಯಾಗ ಅದಾನ ರೀ, ರಾಯಚೂರು ಮಾನವಿ. ಹ್ಞೂ ರೀ, ಮಾನವಿಯಾಗ ಅದಾನ ರೀ. ಈತ ಇಲ್ಲಿ ಹಂಪ್ಯಾಗ ಇನ್ನೊರು ಸಿಟಿಯಾಗ ಮಾಡ್ತಾನೆ ರೀ. PhD ಮಾಡ್ತಾರೆ. ಹ್ಞೂ ರೀ, ಓದ್ತಾನೆ ರೀ. ಆಕೆ ಒಬ್ಬ ಮಗಳಿದ್ರೆ ಅಲ್ಲಿ ಹಾಸನದಾಗ ಅದಾಡ್ರಿ. ಅವರು ಕೆಲಸ ಮಾಡ್ತಾರೆ? ಅವರು ಗಂಡ ಮಾಡ್ತಾನೆ ರೀ, ಅಲ್ಲಿ ಮದುವೆ ಮಾಡಿಕೊಟ್ಟಿದ್ರು. ಹ್ಞೂ ರೀ. ಈಗ ನಿಮ್ಗೆ ಇಬ್ರು ಗಂಡ ಮಕ್ಕಳು, ಒಬ್ಬ ಹೆಣ್ಮಗಳು. ಹ್ಞೂ ರೀ. ಈ ಕೃಷಿ ಮಾಡೋರು ಯಾರು? ಒಬ್ಬ ಮಗ PhD ಮಾಡ್ತಾರೆ, ಒಬ್ರು ಮೇಸ್ಟ್ರ್ ಆಗಿದ್ದಾರೆ. ಈ ಕೃಷಿ ಮಾಡೋರು ನೀವು? ನಾವೇ ರೀ. ಹ್ಮ್, ನಾವ ಮಾಡ್ಕೊಂತ ಹೊಂಟು ಬಿಟ್ಟಿವ್ರಿ. ಈಗ ಹೇಳಿ, 9 ಎಕರೆ ಭೂಮಿಯಲ್ಲಿ ನೀವು ನಿಮ್ಮ ಜೀವನಕ್ಕೆ ಆಧಾರವಾಗುವಂತವ್ದು ಯಾವ ಮುಖ್ಯ ಬೆಳೆಗಳನ್ನ ಬೆಳಿತಾ ಇದ್ರಿ? ಈಗ ಸದ್ಯಕ್ಕೆ ಯಾವ ಬೆಳೆದಿದ್ರಿ ಇತ್ತೀಚೆಗೆ? ಕಳೆದ ಬಾರಿ ಕಳೆದ ಬೇರೆ ಸಜ್ಜಿ ಮಾಡಿದ್ವಿ ರೀ. ಹ್ಮ್, ಎಷ್ಟು ಎಕರೆ ಹಾಕಿದ್ರಿ? 3 ಎಕರೆ ಹಾಕಿದ್ವಿ ರೀ. ಹ್ಮ್, ಮತ್ತೆ ಸಜ್ಜಿನ? ಹ್ಮ್, ಉಳ್ದದ್ದು ಇವನ್ನ ಹಾಕಿದ್ವಿ ರೀ, ಅಲಸಂದಿ ಹಾಕಿದ್ವಿ. ಹ್ಮ್, ಆಗಾಗ ಆದ್ರಿ ಮಳೆ ಬಂದು ಕೆಲವು ಹೊಲಗಳಾಗ ನೀರು ನಿಂತು ನಾಶ ಆಗಿ ಹೋಗ್ಬಿಟ್ಟಿವ್ರಿ ಅರ್ಧ ಹೊಲಗಳು. ಅರ್ಧ ಹೊಲಗಳು ಹಂಗ ಆದ್ರಿ. ವರ್ಷಕ್ಕೆ ಒಂದೇ ಬೆಳೆನ? ಒಂದೇ ಬೆಳೆ ರೀ. ಹೆಚ್ಚಿಗೆ ತಗೊಳಕ್ ಆಗಲ್ಲ? ಇಲ್ರಿ, ಒಂದ ಬೆಳೆ ರೀ ನಮ್ದು. ಸಜ್ಜೆ ಎಷ್ಟು ಬಂತು ನಿಮ್ಗೆ? ನಮ್ಗೆ ಏನ್ರಿ 18 ಪ್ಯಾಕೆಟ್ ಬಂತು ನೋಡ್ರಿ. 18 ಪಾಕೆಟ್ ಸಜ್ಜಿ ಮಾರ್ಕೆಟ್ ಕೊಟ್ರ ಮಾರಿದ್ರ? ಹ್ಮ್, ಮಾರಿದ್ರಿ. ಎಲ್ಲಿ ಮಾರಿದ್ರಿ? ಇಲ್ಲ, ತಮಿಳಲ್ಲೇ ಮಾರಿದ್ರಿ. ಹೆಂಗ, ಏನ್ ರೇಟ್ ಹೋಯ್ತು? ಭಾರಿ ಕಡಿಮೆ ಆಗ್ಬಿಡ್ತು, 1100 ಆಗ್ಬಿಡ್ತೀರಿ ಅದು. ನೀವು ಎಷ್ಟು ನಿರೀಕ್ಷೆ ಇತ್ತು ನಿಮ್ಗೆ ಎಷ್ಟು ಸಿಗುತ್ತೆ ಅಂತ? ಅಷ್ಟೇ ಇಟ್ಕೊಂಡಿದ್ದೀವಿ ರೀ ನಾವು, ಯಾಕಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ಹಂಗ್ಲ ಬಂಗ್ಲ ಆಗ್ಬಿಡ್ತೀರ ಅದು, ಮತ್ತೆ ಅದನ್ನೇನು ಕೆಡಿಸೋದು ಬೇಡ, ಈ ವರ್ಷ ಅದ ಬಂದಷ್ಟ ಬರಲಿ ಅಂತಂದು ಹೇಳಿ ಬಿಟ್ಬಿಟ್ಟಿವಲ್ರಿ. ಅವು 18 ಪ್ಯಾಕೆಟ್ ಏನು ಆದವು ಅವು ಸಜ್ಜಿ. ದುಡ್ಡು ಆಯ್ತು 18 ಪ್ಯಾಕೆಟ್ಗೆ ನಿಮಗೆ? 18 ಪ್ಯಾಕೆಟ್ಗೆ 7000 ಆತ್ರಿ. ಖರ್ಚು ಮಾಡಿದ್ದು ಎಷ್ಟು ಮಾಡಿದ್ರಿ? ಖರ್ಚು ಮಾಡಿದ್ದು 5000 ಖರ್ಚು ಮಾಡಿದ್ರಿ ಅದಕ್ಕೆ. 2500 ಅಷ್ಟೇ ಲಾಭ? ಹ್ಞೂ ರೀ, ಎರಡ ಅಷ್ಟೇ ಲಾಭ ಆತ್ರಿ. ನಿಮ್ಗೆ 5000 ಅಂದ್ರೆ ಯಾವ್ಯಾವ್ದಕ್ಕೆ ಖರ್ಚು ಮಾಡಿದ್ರಿ, ಏನೇನು ಖರ್ಚು ಮಾಡಿದ್ರಿ? ಟ್ರ್ಯಾಕ್ಟ್ರಿ ಓಡಿಸಿದ್ದೀನಿ ರೀ, ಕಳೆ ತೆಗೆಸಿದೆ, ಅದನ್ನು ಕೊಯ್ಯಕ ಮಾಡಿದ್ವಿ ರೀ, ಮತ್ತೆ ಅದನ್ನು ಮಿಷನ್ ಹಾಕ್ಸಿದ್ವಿ, ಅದನ್ನೆಲ್ಲದೂ ಒಣ ಮಾಡತ್ತಿಗೆ ನಮಗೆ ತಗೊಂಡು ಹೋಗಿ ದುಡ್ದಂಗಾಯ್ತು ನಿಮಗೆ. ನಮ್ಮ ರೈತರು ಬಾಳೆ ಎಷ್ಟಿದೆ? 5000 ರೂಪಾಯಿ ಖರ್ಚು ಮಾಡಿದ್ರಿ ಸಜ್ಜಿಗೆ, 7500 ರೂಪಾಯಿ ದುಡ್ದ್ರಿ. ಹ್ಞೂ, 3 ತಿಂಗಳು ಟೈಮ್. ಹ್ಞೂ, 3 ತಿಂಗಳು ಟೈಮ್. ಕೂಲಿ ಲೆಕ್ಕ ಇಲ್ಲ? ಇಲ್ರಿ, ನಾವು ಮಾಡಿದ್ದು ಲೆಕ್ಕ ಇಲ್ರಿ ಅದಕ್ಕೆ. ನೀವು ಏನಕ್ಕೆ ನಿಮ್ಮ ಮನೆಯವ್ರ ಕೆಲಸ ಮಾಡಲಿ, ನಿಮ್ಮ ಮಕ್ಕಳ ಕೆಲಸ ಮಾಡಲಿ, ಅದಕ್ಕೆ ಕೂಲಿ ಲೆಕ್ಕ ಇಲ್ರಿ? ಇಲ್ರಿ, ಅದು ಎಲ್ಲದು ಲಾಭದಾಯಕ ಅಂತ ಇಲ್ಲ ಕೃಷಿ ನಿಮಗೆ? ನಮಗೆ ಅದು ಲಾಭನ ಅನಿಸ್ವಲ್ದ್ರಿ, ಈಗಿನ ಹೊಲಗೊಳಗ ಲಾಭನ ಇಲ್ರಿ ಈಗ, ಯಾಕಂದ್ರೆ ಹೆಚ್ಚಿಗೆ ಮಳೆಗಾಲ ಆಗ್ಬಿಡದ, ಇಲ್ಲ ಮಳೆಗಾಲ ಕಡಿಮೆ ಆಗ್ಬಿಡದ, ಹಂಗಾಗಿ ನಮಗೆ ರೈತರಿಗೆ ಸಜ್ಜಿಗೆ ಇಷ್ಟು ಖರ್ಚು ಮಾಡಿದ್ರಿ. ಮತ್ತೆ ಅಲಸಂದಿ ಹಾಕಿದ್ರಿ? ಅಲಸಂದಿ ಹಾಕಿದಿವ್ರಿ, ಅದು ಏನು ದೊಡ್ಡ ಪೀಕ ಬರಲಿಲ್ಲ ರೀ ಅದು. ಯಾಕೇನಾಯ್ತು ಅದು? ಮತ್ತೆ ಇನ್ನು ಅವರು ಕೊಟ್ಟಾಗ ನೀರು ಕಟ್ಟಾದ್ರಿ, ಇನ್ನೊಬ್ರು ನೀರು ತಗೊಂಡಿದ್ರೆ ಅವರು 3 ಕ್ವಿಂಟಲ್ ಅದು ಅವ್ರಿಗೆ ನಾಲ್ಕನೇ ಏಸಿ ಅಂತ ಅವ್ರಿಗೆ ಹೋಗ್ಬಿಡ್ತಿ. ಮತ್ತೆ ಆಳ್ನಾರಿಗೆ 200 ರೂಪಾಯಿ ಕೂಲಿ ಅವರಿಗೆ ಬಿಡ್ಸಕ್ಕ ಅದು, ಮತ್ತೆ ಅವ್ರಿಗೆ ನಮಗೆ ಸವನಾಗಿ 1,000-1,500 ಉಳಿಬೇಕಾದ್ರೆ ದೊಡ್ಡ ರೊಕ್ಕ ನೋಡ್ರಿ ಅದು. ನಮ್ಗೆ ದನಕರುಗಳಿದಾವೆ, ದನಕರುಗಳು ಅದಾವ್ರಿ. ಅಂದ್ರೆ ಈಗ ಕಳೆದ ಬಾರಿ ನೀವು ಸಜ್ಜಿ ಅಲಸಂದಿ ಮಾತ್ರ ಬೆಳೆದ್ರಿ, ಬೇರೆ ಏನು ಬೆಳೆದಿಲ್ಲ? ಇಲ್ರಿ, ಇಲ್ರಿ. ಜೋಳ ಬೆಳಿತಾರೆ ಈ ಕಡೆ? ಏ, ಮೆಕ್ಕೆಜೋಳ ಬೆಳಿತಾರ್ರಿ. ಮೆಕ್ಕೆಜೋಳ ಬೆಳಿತಾರೆ? ನಾವು ಬೆಳೆದಿಲ್ರಿ, ನಾವು ಹಾಕಿಲ್ಲ ನಮ್ಮ ಹೊಲಗೊಳಗ. ಇವಟ್ ಹಾಕ್ಬೇಕಂತ ಮಾಡೇನ್ರಿ, ಇವಟ್ ನೋಡ್ಬೇಕು. ಅದು ಮಳೆದೇವ ಆದ್ರೆ ಹೊಲ ಎಲ್ಲ ನೇಗಿಲು ಹೊಡಿಸೀನಿ, ಎಲ್ಲ ರೆಡಿ ಮಾಡೀನಿ. ಏನೋ ಮಳೆದೇವ ಆದ್ರೆ ಮುಂಕಟ್ಟು ಜೋಳ ಮಾಡ್ಬೇಕು ಅಂತ ಅನ್ಕಂದಿನ್ರಿ. ಅದು ಇನ್ನು ಮುಂದೆ ಏನೈತೆ ಏನದು ಗೊತ್ತಿಲ್ರಿ. ನಾವು ಸರಿ, ಈಗ ನೀವು ಒಂದು ಮಳೆಯಾಶ್ರಿತ ಭೂಮಿಯಲ್ಲೇ ಕೃಷಿ ಮಾಡ್ತೀರಿ, ಹೆಚ್ಚು ಅದಕ್ಕೆ ಹೊಸ ಹೊಸ ಪ್ರಯೋಗಗಳೇನು ಮಾಡ್ತಾ ಇಲ್ಲ ನೀವು? ಅಂದರೆ ಒಂದಿಷ್ಟು ಹಣಕಾಸಿನ ಬೆಳೆಗಳನ್ನೇನು ಬೆಳೆಯಲ್ಲ. ಅಂದರೆ ಈಗ ಮೆಕ್ಕೆಜೋಳ ಬೆಳೆಯೋದಾಗಿರ್ಬೋದು, ಶೇಂಗೆ ಬೆಳೆಯೋದಾಗಿರ್ಬೋದು, ಅಥವಾ ಈ ಥರ ರೇಷ್ಮೆ ಬೆಳೆಯೋದಾಗಿರ್ಬೋದು. ಅಂದ್ರೆ ನೀರೆಲ್ಲ ಬೇಕಲ್ರಿ, ನೀರಿಲ್ರಿ. ಆ ಪ್ರಯೋಗ ಏನು ಮಾಡಿಲ್ವಾ? ನೀರು ಬೋರ್ ತೆಗೆಸೋದು ಅಥವಾ ಮಳೆ ನೀರು ಹಿಂಗ್ಸೋಕೆ ಏನಾದರೂ? ಇಲ್ರಿ, ಮಾಡಿಲ್ರಿ ಅದನ್ನು. ಅದನ್ನು ಮತ್ತೆ ನಮಗೆ ಅದು ಏಕ್ತಿ ಇಲ್ಲದಕ್ಕೆ ನಾವು ಬಿಟ್ಬಿಟ್ಟಿವ್ರಿ. ಬೇಡಪ್ಪ, ಅದು 200 ಅಡಿ ಅವಾಗ ಹಾಕ್ಸಿದ್ದೀವಿ ರೀ, ಅದು ಸಣ್ಣಗ ನೀರು ಕಿತ್ತು ಅದು ಸುಗ್ಗಿಯಾಗ ಅಷ್ಟೇ ಹೊಡಿತಿತ್ತು. ಮತ್ತೆ ತಿರುಗಿ ನೀರಿಲ್ದಾಗ ಅದಕ್ಕೆ ಏನು ಮಾಡೋದನ್ನ ಅದು ಸುಮ್ಮನೆ ಬಿಟ್ಬಿಟ್ಟು. ಈಗ ಒಬ್ಬ ಮಗ ಮೇಷ್ಟ್ರಿದ್ದಾರೆ, ಅವ್ರು ಸಂಬಳ ಬರ್ತದೆ, ಇನ್ನೊಬ್ಬ ಮಗ PhD ಮಾಡ್ತಾ ಇದ್ದಾನೆ, ಮುಂದೆ ಹತ್ತೊಂದು ಅಪಾಯಿಂಟ್ ಆಗ್ಬೋದು. ಕೃಷಿ ಕೈ ಬಿಟ್ಟು ಬಿಡಬೇಕು ಅಂತ ಇದ್ದೀರಾ? ಹೇಗೆ ಹೇ ಬಿಡ್ಬೇಕನ್ನೋದಿಲ್ರಿ. ಈ ವ್ಯಕ್ತಿ ಎಲ್ಲಿ ತನ ಐತೆ ಅಲ್ಲಿ ತನ ಮಾಡ್ಬೇಕನ್ನೋ ನನ್ನ. ಮತ್ತೆ ಅದು ಇದ್ದದ್ದು ಹೇಳ್ಬೇಕು ನಾನು. ಮಕ್ಕಳು ಮಾಡ್ತಾರ ಕೆಲಸನ? ಮೇಷ್ಟ್ರಿದ್ದಾರೆ ನಿಮ್ಮ ಮಗ, ನಾಳೆ ರಜದಲ್ಲಿ ಏನೋ ಬಂದ್ರಪ್ಪ, ಏನೋ ಹೊಲದ ಕೆಲಸ ಇದೆ, ಒಂದಿಷ್ಟು ಹೊಲ ಹರ್ಕೊಂಡ್ ಬಾ, ಬಿತ್ತದಿದೆ ಬಾ ಅಂದ್ರೆ ಬರ್ತಾರೆ? ಏ, ಬರ್ತಾರೆ, ಮಾಡ್ತಾರೆ, ಮಾಡ್ತಾರೆ, ಹಂಗೇನು ಮಾಡ್ತಾರೆ. ಅದು ಏನಿದ್ರೆ ಆ ಕೆಲಸ ಮಾತ್ರ ಮಾಡ್ತಾರೆ. ಇವತ್ತು ಇದೈತಿ, ಅದು ನಿಂತೈತೆ ಅಂದ್ಯಪ್ಪ ಅಂದ್ರೆ ಬಂದ ಆ ಕೆಲಸ ಏನ ಮಾಡ್ತಾರೆ, ಅದನ್ನ ಬಿಡಲ್ರಿ. ಈಗ 3 ಎಕರೆಲಿ ಸಜ್ಜಿ ಬೆಳೆದ್ರಿ, ಅಲಸಂದಿ ಎಷ್ಟು ಎಕರೆಲಿ ಬೆಳೆದ್ರಿ? ಅದು 1.5 ಎಕರೆ. 4 ಎಕರೆ, ಇನ್ನೂ 4.5 ಎಕರೆ. ಅದು ಮತ್ತೆ ಅವ್ರವ್ರಿಗೆ ಅವ್ರವ್ರಿಗೆ ಬಂದ್ ಬಿಟ್ಟದ ಅಲ್ರಿ ಅದೇ. ನಿಮ್ಮ ಅಣ್ಣ ತಮ್ಮಂದ್ರಿಗೆ? ಹ್ಞೂ. ನಿಮ್ಮ ಭಾಗಕ್ಕೆ ಬಂದಿರೋದು 4.5 ಎಕರೆ? 2.5 ಎಕರೆ ಬಂದೈತಿ. ಹ್ಞೂ ರೀ. ಹಾಂ ಹಾಂ. ಇನ್ನುಳಿದ ಏನು ಕೋರಿಗೆ ಮಾಡ್ತೀರಾ? ಹ್ಞೂ ರೀ, ಕೋರ್ ಮಾಡಕತ್ತಿವ್ರಿ. ಬೇರೆಯವ್ರದ್ದು? ಬೇರೆಯವ್ರದ್ದು ಮಾಡ್ತಿದ್ದೀರಿ. ಹ್ಞೂ ರೀ. ಹಾಂ ಹಾಂ. ಅಂದರೆ ನೀವು ಸಣ್ಣ ಹಿಡುವಳಿದಾರರು? ಹ್ಞೂ ರೀ. 2-2.5 ಎಕರೆ ಮಾತ್ರ ನಿಮ್ದು? ನಮ್ದು ರೀ. ಓಹೋ. ಈಗ ಕೂಡಿಲ್ಲ ಎಲ್ಲರೂ? ನೀವು ಅಣ್ಣ ತಮ್ಮಂದ್ರೆ ಕೂಡಿಲ್ಲ? ಇಲ್ರಿ, ಎಲ್ಲರೂ ಡಿವೈಡ್ ಆಗಿ ಬೇರೆ ಬೇರೆ ಅದಾರ ರೀ ಅವ್ರು ಎಲ್ಲರೂ. ನಾವು ಅಷ್ಟ ನಮ್ದು ಅಷ್ಟ ನಾವು ಮಡ್ಕೊಂಡು ಹೋಗ್ತೀನಿ ರೀ. ಹ್ಞೂ ಹ್ಞೂ. ಈಗ ಕೃಷಿಗೆ ಏನೇ ಮಾಡಲಿ ದುಡ್ಡು ಬೇಕೇ ಬೇಕು. ಏ, ಬೇಕ್ರಿ. ಬೀಜಕ್ಕೆ ಬೇಕು, ಗೊಬ್ಬರಕ್ಕೆ ಬೇಕು, ಆಳಿಗೆ ಬೇಕು, ಎಲ್ಲದಕ್ಕೂ ಬೇಕು. ಈ ದುಡ್ಡನ್ನು ಹೇಗೆ ಇನ್ವೆಸ್ಟ್ ಮಾಡ್ತೀರಿ? ಅಂದರೆ ಅದನ್ನು ಉಳಿತಾಯ ಮಾಡಿಟ್ಕೊಂಡಿರ್ತೀರೋ, ಹೊರಗಡೆ ಎಲ್ಲಾದರೂ ಸಾಲ ಮಾಡ್ತೀರೋ, ಅಥವಾ ಮಕ್ಕಳಿಂದ ಸಹಾಯ ತಗೊಳ್ತಾ ಇದ್ದೀರೋ, ಹೇಗೆ? ಏನು, ನಾನು ಮಕ್ಕಳಿಂದ ಇವತ್ತಿಗೆ ತಗೊಂಡಿಲ್ರಿ, ಹೊರಗಡೆಗಿನ್ನೂ ತಗೊಂಡಿಲ್ಲ. ಏನೋ ನಿಮ್ಮಂತರದಾಗ ಕೆಲಸ ಮಾಡಿಬಿಡ್ತೀವಿ. ಈಗ ನಮ್ಮ ಕೆಲಸ ಇಲ್ಲಲ್ಲ, ಇನ್ನೊಬ್ಬರದ್ದು ಹೋಗಿಬಿಡ್ತೀವಿ ಕೆಲಸ ಮಾಡಕ್ಕ. ನೀವು ಕೂಲಿ ಕೆಲಸ ಮಾಡ್ತೀರಿ? ಹ್ಞೂ ರೀ. ಕೃಷಿ ಕೂಲಿ ಕಾರ್ಮಿಕರು ಕೂಡ ಅವ್ರು ನೀವು? ಹೌದು ರೀ. ಅದನ್ನೆಲ್ಲ ಕೆಲಸ ಮಾಡಿಬಿಡ್ತೀವ್ರಿ, ಕೆಲಸ ಮಾಡಿ ಹಂಗೆ ಸ್ವಲ್ಪ ಹಿಂದಕ್ಕೆ ಇಟ್ಕೊಂಬಿಡ್ತೀವ್ರಿ. ಅದನ್ನು ಇಟ್ಕೊಂಡು ಮಳೆಗಾಲ ಹಾತು ಅಂದಾಗ ಅದಾ ದುಡ್ಡನ್ನು ತಗೊಂಬಂದು ಹೋಗಿ ನಿಮ್ಮ ಅಂತರ್ದಾಗ ಗೊಬ್ಬರ ಬೀಜ ತಗೊಂಬರಿ. ಕೃಷಿ ಮಾಡೋದಕ್ಕೆ ದುಡ್ಡು ಬೇಕೇ ಬೇಕು. ಬೇಕ್ರಿ, ಉತ್ತಕ್ಕೆ ಬೇಕು, ಬಿತ್ತಕ್ಕೆ ಬೇಕು, ರಂಟೆಗೆ ಬೇಕು, ಅಥವಾ ಬೀಜ ತರಬೇಕು, ಅಥವಾ ಎಣ್ಣೆ ಗೊಬ್ಬರಗಳಿಗೆ ಬೇಕಾಗ್ತದೆ. ಈ ದುಡ್ಡನ್ನು ರೈತರು ಈ ಕೆಲವರು ಉಳಿತಾಯ ಮಾಡಿ ಎಲ್ಲೆಲ್ಲೋ ದುಡ್ಡು ಉಳಿಸ್ಕೊಂಡಿರ್ತಾರೆ ಒಂದು, ಅಥವಾ ಸಾಲ ಸೋಲ ಮಾಡ್ತಾರೆ, ಅಥವಾ ಮಕ್ಕಳೆಲ್ಲೋ ಬೇರೆ ಕೆಲಸ ಮಾಡ್ತಿರ್ತಾರೆ, ಆ ದುಡ್ಡನ್ನು ಕೃಷಿಗೆ ಹಾಕ್ಕೊಳ್ತಾರೆ. ನೀವು ಹೆಂಗೆ ಮಾಡ್ತೀವಿ? ಏನು ನಾವು ಹಂಗೆ ಮಾಡಲ್ರಿ, ಈಗ ಮಕ್ಕಳ ತಾಗ ಹೋಗಿ ನಾವು ಇಸ್ಕೊಂಬರಲ್ಲ, ಇಸ್ಕೊಳ್ಳಲ್ಲ, ಇಸ್ಕೊಳ್ಳಲ್ರಿ. ಈಗ ನಾವು ಇಬ್ಬಳ ಗಂಡ ಹೆಂಡತಿ ದುಡ್ಕಂತೀವಿ, ಮತ್ತು ಆ ಒಂದು ಆಕಳ ಜೋಪಾನ ಮಾಡಿವೆ, ಆ ಆಕಳದಿಷ್ಟು ಏನ ಹಿಂಡಿದಾಗ ಆ ದುಡ್ಡು ಇಷ್ಟು ಹಂಗೆ ಕಲೆ ಇಟ್ಕೊಂಡಿರ್ತೀವಿ, ಅದನ್ನೆಲ್ಲ ಕಲೆ ಇಟ್ಕೊಂಡು ನಾವು ಅದ್ರಲ್ಲಿಂದನ ಜೀವನ ಮಾಡ್ಕೊಂತ ಓಕೆ. ಅಂದ್ರೆ ಈಗ ನಿಮ್ಗೆ ಹೊಲಕ್ಕೆ ಏನೋ ದುಡ್ಡು ಬೇಕಂದ್ರೆ ಏನ್ ಮಾಡ್ತೀರಿ ನೀವು? ಆಕಳದ ಅಷ್ಟೇ ದುಡ್ಡು ಅಥವಾ ಬೇರೆ ಏನೋ ಕೆಲಸ ಮಾಡ್ತೀರಿ? ದುಡಿತೀವ್ರಿ. ನೀವು ದುಡ್ಲಿಕ್ಕೆ ನಾವು ಹೋಗ್ತೀವ್ರಿ? ಏನ್ ಕೆಲಸ ಮಾಡ್ತೀರಿ? ಏನಾರ ಆಗ್ಲಿ ಎಲ್ಲ ಗಳೆ ಕೆಲಸ ಹೊಡಿಯೋದು, ಗಳೆ ಅವ್ರದ್ದು ಇನ್ನೊಬ್ರದ್ದು ಗಳೆ. ಕೃಷಿ ಕೂಲಿ ಕಾರ್ಮಿಕರು ನೀವು? ಅಂದ್ರೆ ಹೊಲದ ಕೆಲಸ ಎಲ್ಲ ನೀವು? ಹೊಲದ ಕೆಲಸ ಎಲ್ಲ. ಯಾರ್ದಾದ್ರೆ ಕೆಲಸ ಇದ್ರು ನೀವು ಹೋಗ್ತೀವ್ರಿ? ಎಷ್ಟು ಬರುತ್ತೆ ಕೂಲಿ ಕಡೆ? ಒಳಕ್ ಹೋದ್ರೆ ಒಂದ್ ಗಂಟೆವರೆಗೆ ಮಾಡಿದ್ರೆ 200 ರೂಪಾಯಿ ಕೊಡ್ತಾರ್ರಿ ಅವ್ರು. ಸಾಮಾನ್ ಎಲ್ಲ ನಿಮ್ಮವ? ಹೇ ಇಲ್ರಿ, ಗಳೆವಾಗ್ಲಿ ಎಲ್ಲ ಅವ್ರವ್ರು ಎಲ್ಲ ಅವ್ರು ಎಲ್ಲ ಅವರು. ಏನೇನ್ ಮಾಡ್ತೀರಿ ನೀವು ಕೆಲ್ಸಕ್ಕೆ ಹೋಗ್ತಿರಲ್ಲ? ನಾನು ಗಳೆ ಹೊಡಿತೀನಿ ರೀ, ಆಮೇಲೆ ನೀರು ಕಟ್ಟಂದ್ರೆ ನೀರು ಕಟ್ತೀನಿ, ಮತ್ತೆ ಅವ್ರ ಜೊತೆಗೆ ಹೋಗಿ ಗೊಬ್ಬರ ಪೊಬ್ಬರ ಉಗ್ಗಂಬಾರಪ್ಪ ನಾವೆಲ್ಲ ಕಲಿಸಿರ್ತೀವಿ, ಅಲ್ಲಿಟ್ಟು ಅಲ್ಲಿಟ್ಟು ನಿಂತ್ಕೊಂಡು ನೀನೆಲ್ಲ ಮಾಡಿಸ್ಕೊಂತಿ ಅಲ್ಲಿ ಅವ್ರು, ಯಾಕಂದ್ರೆ ಬರೇ ಹುಡ್ರಾಕಾರ ನೀನು ಯಜಮಾನಾಗಿ, ಅವರು ಮತ್ತೆ ಒಬ್ರಿಗೊಬ್ರು ಪೇಚಾಡ್ತಾರೆ, ನೀನು ಅವ್ರ ಜೊತೆಗೆ ಹೋಗು ಅಂತ ಅವ್ರು ನಮ್ಮನ್ನು ಕಳಿಸಿರ್ತಾರೆ ರೀ. ಮತ್ತು ಅವ್ರನ್ನ ಅಲ್ಲಿ ಉಗ್ರಪ್ಪ ಇಲ್ಲಿ ಉಗ್ರಪ್ಪ ನೋಡ್ರಿ ಬಿಡ್ಬಾಡ್ರಿ ವಲ್ಲ ಅಂತಂದು ಹೇಳಿ ಅದನ್ನೆಲ್ಲ ಉಗ್ಸ್ಕೊಂಡು ಬರ್ತೀವಿ ರೀ. ಹೋಗಿ ಸೊ ಹೀಗೆ ದುಡ್ದಿದ್ದ ದುಡ್ಡನ್ನು ಉಳಿತಾಯ ಮಾಡಿ ಇಟ್ಕೊಳ್ತೀರಿ? ಹ್ಞೂ. ಅದನ್ನ ನಿಮ್ ಕೃಷಿಗೆ ಹಾಕೊಳ್ತೀರಿ, ಹೊಲ ಮನೆ ಕೆಲ್ಸಕ್ಕೆ? ಹ್ಞೂ. ಮತ್ತೆ ಈಗ ನೇಗ್ಲಿ ಹೊಡ್ಸೋದು, ಆರ್ಗ್ಸೋದು. ನಿಮ್ಮ ಮನೆಯವರು ಸಹಿತ ಕೆಲ್ಸಕ್ಕೆ ಹೋಗ್ತಾರ? ಹ್ಞೂ. ಅವರು ಹೋಗ್ತಾರೆ. ಹೆಣ್ಮಕ್ಳು ಏನೆಲ್ಲ ಒಂದು 500 ರೂಪಾಯಿ ದುಡಿತೀರಿ ದಿನಕ್ಕೆ? ದಿವ್ಸಕ್ಕೆ 500 ಬರಲ್ರಿ, ಅವ್ರದ್ದು 100 ರೂಪಾಯಿ ಬರ್ತದೆ ರೀ ಅವ್ರದ್ದು. ಹೆಣ್ಮಕ್ಳಿಗೆ ಕಡಿಮೆ ಕೂಲಿ? ಏನು ಹೆಣ್ಮಕ್ಳಿಗೆ ಕಡಿಮೆ ರೀ. ಯಾಕಂಗೆ ಅವ್ರು ನಿಮ್ಗಿಂತ ಜಾಸ್ತಿ ಮಾಡ್ತಾರಲ್ವ ಕೆಲಸ? ಅಂದ್ರೆ ಅವ್ರಿಗೆ ಹೆಣ್ಮಕ್ಳಿಗೆ ಕಡಿಮೆ ರೀ, ನಮಗೆ ಜಾಸ್ತಿ ರೀ. ಯಾಕಂದ್ರೆ ನಾವು ಗಳೆ ಹೊಡಿಯೋದು ಮತ್ತೆ ಹೆಣ್ಮಕ್ಳ ಕೆಲಸ ಅಂದ್ರೆ ಇಂಥವೆಲ್ಲ ದೊಡ್ಡ ಕೆಲಸ ನಾವು ಮಾಡ್ತೀವಿ, ಅವ್ರು ಬರೀ ಕಳೆ ತೆಗಿಯೋದು ಉಪ್ಪು ಹಾಕೋದು ಅಂತ ಅಷ್ಟ ಮಾಡ್ತಾರೆ ಅವ್ರು. ನಾವು ಬರೀ 100 ರೂಪಾಯಿನ? ಹ್ಞೂ. ಅವ್ರಿಗೆ ಕಷ್ಟ ಅಲ್ವಾ ಇಲ್ಲಿ, ಮತ್ತೆ ಕೂಲಿ ಅಷ್ಟೊಂದು ಕಡಿಮೆ ಇದ್ರೆ ಜೀವನ ಮಾಡೋದು ಹೆಂಗೆ? ಏ ಮತ್ತೆ ಅವರು ರೈತರು ಕೊಡದ ಅಷ್ಟು ಕೊಡ್ತಾರೆ ಅದನ್ನ ಅವ್ರಿಗೆ ಕೂಲಿನ. ಹ್ಞೂ ಹ್ಞೂ. ಏನ ತಗೋಬೈತಪ್ಪ ಇವತ್ತು ಭಾಳ ಅಂದ್ನಪ್ಪ ಅಂದ್ರೆ ಅವ್ರು ಹೆಂಗೆ ಮಾಡ್ತಾರೆ, ನಮ್ಮ ನಮ್ಮ ಹುದಿಗೆ ಹಿಡ್ಕೊಂಬಿಡಣ್ರಿ, ನಮ್ಮ ಕಡೆಗೆ ಹಿಡ್ಕೊಂಬಿಡೋಣ ಅಂತ ಅವರು ಹಿಡ್ಕೊಂಬಿಡ್ತಾರೆ. ಹಿಡ್ಕೊಂಡು ತೆಗಿಯಕ್ಕೆ ಹಚ್ಚಿಬಿಡ್ತಾರೆ ಅವ್ರು, ಕಳೆವಾಗಲಿ ಒಯ್ಯೋದಾಗಲಿ ಮುರಿಯೋದಾಗಲಿ ಏನಾರ ಅವರು ಮತ್ತೆ ಪ್ಲಾನ್ ಮಾಡಿ. ನೀವು ಇಬ್ರು ಮಕ್ಕಳನ್ನ ಓದಿಸಿದ್ರಿ, ಆಗೆಲ್ಲ ಹೇಗೆ ಮಾಡ್ತಿದ್ರಿ ಜೀವನ? ಹಿಂಗೆ ದುಡ್ದಾ ಮಾಡಿದ್ವಿ ರೀ. ದುಡ್ದಾ ಇವತ್ತು ಮಕ್ಕಳ ಹತ್ರ ದುಡ್ಡು ಇಸ್ಕೊಳ್ಳಲ್ಲ ನೀವು? ಹೇ ಇಲ್ರಿ, ಇಸ್ಕಂದಿಲ್ಲ ರೀ. ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರಿ? ಹ್ಞೂ ರೀ. ಎಲ್ಲಿ ಕೊಟ್ರಿ? ಆಕೆ ನಮ್ಮ ಮಾಧುರಿಗೆ ಕೊಟ್ಟಿದ್ವಿ ರೀ. ಅಲ್ಲಿಂದ ಅವ್ರ ಹಾಸನದಾಗ ಅದಾರ ರೀ ಅವ್ರು. ಏನು ಮಾಡ್ತಾರೆ ಅಲ್ಲಿ ಹೋಗಿ? ಅಲ್ಲಿ ಹೋಗಿ ಆಕೆ ಗಂಡ ಕೆಲಸ ಮಾಡ್ತಾನೆ ರೀ. ಹಿಂಗೆ ಹಿಂಗೆ ಕೂಲಿ ಕೆಲಸ ಹೋಗ್ತಾರೆ? ಹೇ ಅಲ್ರಿ. ಏನು ಕೆಲಸ ಮಾಡ್ತಾರೆ? ಸರ್ಕಾರಿ ನೌಕರಿನ? ಹ್ಞೂ ರೀ. ಅಂತ ಈಗ ಮಕ್ಕಳೆಲ್ಲರೂ ಚೆನ್ನಾಗಿದೆ? ಹ್ಞೂ. ಅವ್ರೆಲ್ಲ ಬಗ್ಗೆ ಚಿಂತೆ ಇಲ್ಲ? ಏ ಇಲ್ರಿ, ಮಕ್ಕಳ ಬಗ್ಗೆ ಏನು ಚಿಂತೆ ಇಲ್ಲ. ಇಷ್ಟೆಲ್ಲ ಕೂಲಿನಲ್ಲಿ ಕೆಲಸ ಮಾಡಿ ಕಷ್ಟದಲ್ಲೆಲ್ಲ ಕೃಷಿ ಮಾಡ್ಕೊಂಡು ಮಕ್ಕಳ ಬಗ್ಗೆ ಚಿಂತೆ ಇಲ್ಲ? ಏ ಇಲ್ರಿ. ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ ಅನ್ನೋ? ಏ ಅದೇನಿಲ್ಲ ರೀ. ನೀವು ಗಂಡ ಹೆಂಡತಿ ಒಬ್ಬ ಮಗ ಈಗ ಒಟ್ಟಿಗೆ ಸಾಕ್ತಾ ಇದ್ರಿ? ಹ್ಞೂ. ಇವ್ರು ನಾವು 3 ಅದೀವಿ ರೀ. ಈಗ ಕೃಷಿ ಬಿಟ್ಟರೆ ಬೇರೆ ಏನೋ ಆದಾಯದ ಮೂಲಗಳಿಲ್ಲ ನಿಮಗೆ? ಏ ಇಲ್ರಿ. ಹ್ಞೂ. ಸರ್ಕಾರದಿಂದ ಕೃಷಿಗಾಗಿ ಏನೇನು ಸಹಾಯ ತಗೊಂಡಿದ್ರಿ ನೀವು? ಸರ್ಕಾರದಿಂದ ಏನೇನು ತಗೊಂಡಿಲ್ರಿ ನಾವು. ಕೇಂದ್ರ ಸರ್ಕಾರದವರು 2000 ರೂಪಾಯಿ ಆಗಾಗ ಹಾಕೋದು, ಅದು ಆ ಥರದ ಇಲ್ರಿ. ಇಲ್ರಿ, ಇನ್ನೂ ಬಂದಿಲ್ರಿ, ನಮಗೆ ಕೊಟ್ಟೇನಿಲ್ಲ. ನಾವು ಇಷ್ಟು ದಿನ ಹೊಲಗಳು ನಮ್ಮ ಹೆಸರು ಇದ್ದಿಲ್ಲ, ಈಗ ಮೊನ್ನೆ ಮಾಡಿಸ್ಕೊಂಡಿವ್ರಿ ಹೊಲಗಳು. ಈಗ ಒಂದು 3-4 ತಿಂಗಳು ಆಗೈತೆ ನೋಡ್ರಿ ಅದು. ಅವಾಗ ಅಲ್ಲಿಂದ ನಮ್ಮ ಹೆಸರಿಲ್ಲ, ನಮ್ಮ ಪಾಣಿ ಬಂದವ್ರಿ. ಇನ್ಮೇಲೆ ಏನಾರ ಗೌರ್ಮೆಂಟ್ನವ್ರು ಕೊಟ್ರು ಕೊಡ್ಬೋದು, ಬಿಟ್ರು ಬಿಡ್ಬೋದು. ಈಗ ನಾವು ಅವ್ರನ್ನ ಒತ್ತಾಯ ಮಾಡಿ ಏನಾರ ಕೇಳಕ್ಕೆ ಹೋದ್ರೆ ಏನೀಗ ಕೊಟ್ಟಿ ಏನಂದ್ರೆ ನಾನೇನು ಹೇಳ್ರಿ, ಅದು ಬೇಡಪ್ಪ. ಯಾಕದು ಏನ ನಿಮ್ಮಂತಾರ ಜೀವನ ಮಾಡೋ ನೀರತಾನೆ? ಭೂಮಿ ಮಳೆ ಆಶ್ರಿತ. ಹ್ಞೂ. ಸರ್ಕಾರದಿಂದ ಈಗ ಕೆಲವೊಂದು ಸಿರಿಧಾನ್ಯಗಳು ಅಂತ ಬೆಳೆಸಲಿಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ನವಣಿ ಬೆಳೆಸೋದಕ್ಕೆ, ರಾಗಿ ಬೆಳೆಸೋದಕ್ಕೆ, ಹರಕು ಬೆಳೆಸೋದಕ್ಕೆ, ಈ ಥರದ್ದು ಏನಾದರೂ ನಿಮಗೆ ಸಹಾಯ ತಗೊಂಡಿಲ್ಲ ಯತ್ನ ಮಾಡಿದ್ರೆ? ಇಲ್ರಿ. ಇಲ್ರಿ. ಇಲ್ರಿ. ಮಾಡಿಲ್ರಿ. ಈಗ ನಿಮ್ಮ ಕೃಷಿಗೆ ಬೇಕಾಗುವಂತಹ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ನಿಮ್ಮಲ್ಲೇ ಸಿಗ್ತದ? ನಿಮ್ಮ ದನಕರುಗಳಿಂದ? ನಮ್ಮ ದನಕರುಗಳಿಂದ ನಾವು ನಮ್ಮ ಹೊಲಗಳಿಗೆ ಹಾಕಿ. ಮತ್ತೆ ನೀವು ಹೊರಗಡೆ ಖರೀದಿ ಮಾಡಾಗತ್ತಿಲ್ಲ? ಇಲ್ರಿ. ಯಾಕಂದ್ರೆ ನಮ್ಮ ಗೊಬ್ಬರ ಆಗೋದಕ್ಕೂ ನಮ್ಮ ಹೊಲ ಇರೋದಕ್ಕೂ ಹಳ್ಳಕ್ಕೂ ಸೂಟ್ ಐತ್ರಿ. ನಾವು ಹೋಗಿ ಇನ್ನೊಬ್ರು ತಗೋಬೇಕು, ಹೊಲ ಉಳಿತು ಅನ್ನಂಗಿಲ್ರಿ. ನಮ್ದು ಎಷ್ಟು ವರ್ಷ ಗೊಬ್ಬರ ಆಗತ್ತೆ ಅಷ್ಟು ಹೋಗಿ ನಮ್ಮ ಹೊಲಕ್ಕೆ ಹಾಕ್ಬಿಟ್ರೆ ಅದು ಫುಲ್ ಆಗಿಬಿಡ್ತೈತ್ರಿ ಆ ಹೊಲಕ್ಕೆ, ಸಾಕಬೇಕನ್ನಂಗೆ ಆಗಿಬಿಡ್ತೈತಿ. ಅದಕ್ಕೆ ಏನ್ರಿ ಅಂದ್ರೆ ನೀರಾವರಿ ಇಲ್ರಿ. ಏನಾರ ಮಾಡ್ಬೇಕು ಅನ್ನೋದು ಆಸೆ ಐತಿ, ಅದಕ್ಕೆ ನೀರು ಇಲ್ರಿ. ಹಂಗಾದ್ರೆ ಇವನ್ನೆಲ್ಲ ನೋಡ್ಬೇಕು, ಹಂಗೆ ಬೆಳೆಸ್ಬೇಕು ಅನ್ನೋದು ಆಸೆ ಐತಿ. ಒಳ್ಳೇದು ಪಾಂಡಪ್ಪರೇ. ಹ್ಞೂ ರೀ. ನಮ್ಮ

ರಮಣನೆ ಬೀರಪ್ಪ, ನಮ್ಮ ಮೇಲಾಗಿ ಪಾಲಿಸೋ ಬೀರಪ್ಪ, ಮೇಲಾಗಿ ಪಾಲಿಸೋ ಬೀರಪ್ಪ. ಜಳಕ ಮಾಡಿ ದುರ್ಗುಣಗಳಾಳಿರಿ, ನಿಮ್ಮ ಮನಸ್ಸಿನ ಮೈಲಿಗೆಯಾಳಿರಿ, ಬೆಟ್ಟದಾಗ ಜಮದಗ್ನಿಯ ಗುಡಿರಿ, ಹುಟ್ಟಿ ಬಂದೊಮ್ಮೆ ಏಳು ಕೊಳ್ಳೆಗೆ ನಡಿರಿ, ನಟ್ಟ ನಡುವೆ ಎಲ್ಲೋವನ ಗುಡಿರಿ, ಹುಟ್ಟಿ ಬಂದೊಮ್ಮೆ ಹಿರಿಯ ಗುಡ್ಡೆಗೆ ನಡಿ.